ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು, ಪ್ರಸಂಗ ದಕ್ಷಾಧ್ವರ, ಭಾಗವತರು ಶ್ರೀ ದೇವಿ ಪ್ರಕಾಶ್ ರಾವ್, ಮದ್ದಳೆ ದಿವಾಕರ್ ಭಟ್ ಪಾವಂಜೆ, ಚಂಡೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಕೇಳಿ ದಕ್ಷಾಧ್ವರ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಮೊದಲಿಗೆ ಗಣಪತಿ ಸ್ತುತಿ. ಗಿರಿಜಾಸು ಪುತ್ರ ಕಾಯ ಕರ ತೋಳಂಕುಶ ಪಾಶ ಧಾರಣಾಯ ಮೋಷಿಕಾ ಭಗಿನೆ ಪಾವನ ಪರಮ ಮೋಷಿಕಾ ಭಗಿನೆ ಪಾವನ ಶರಣು ಶರಣು ಪರಮ ಮೋಷಿಕಾ ಭಗಿನೆ ಪಾವನ ಶರಣು ಶರಣು ಕರಿವದನ ಗಿರಿಜಾಸು ಪುತ್ರಕ ಕರದೋಳಂಕುಶ ಪಾಶಧಾರಣ ದಕ್ಷಾಧ್ವರ ಎಂಬ ಪ್ರಸಂಗದಿಂದ ಆಯ್ದ ಪದ್ಯಗಳು. ಹರನರಸಿಯಾದ ದಾಕ್ಷಾಯಿಣಿಯು ಶ್ರೇಷ್ಠವಾದ ಕೈಲಾಸ ಪರ್ವತ ಶಿಖರದಲ್ಲಿದ್ದುಕೊಂಡು ಸಾಲಾಗಿ ಹೋಗುತ್ತಿರುವ ಬ್ರಾಹ್ಮಣರ ಗುಂಪನ್ನು ನೋಡಿ ಅಚ್ಚರಿಗೊಂಡು ಓರ್ವ ಬ್ರಾಹ್ಮಣನಲ್ಲಿ ಹೀಗೆ ಮಾತನಾಡಿಸುತ್ತಾಳೆ. ಕೈಲಾಸ ಶಿಖರದಿ ವರ ಮಹಾ ಕೈಲಾಸ ಶಿಖರ ದೇ ಹರ ನರಸಿ ಕೈಲಾಗ ಕೌತುಕವಿರಿಸಿ ಭೂಸುರನೋರ್ವನನು ಬೆಸೆ ಕೊಳ್ಳೈ ಉಮೆ ಕರೆಸಿ ಏ ಭೂಮಿ ದೇವಾ ಶತ ಸಾವಿರವು ಓಪುದಲ್ಲಿ ಭೂಮಿ ದೇವ ಏ ವಿದಾದ ಭೋಸುರರು ಭೂಮಿ ದೇವಾ ಈ ವಿದಾದ ಭೋಸುರರು ಭೂಮಿ ದೇವಾ ನಿವಿಲ್ಲದವಲ್ಲಿಗೆ ಪಯಣವಯ್ಯ ನಿವಿಲ್ಲದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ನಿವಿದಾದ ಭೂಸುರರು ಭೂಮಿ ದೇವ ನಿವಿಲ್ಲದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಬಲ್ಲಿರಿಯ ಭೂಮಿ ದೇವಾ ಓ ಭೂಮಿ ದೇವಾ ದಚ್ಚಲಾಯ ಜಕ್ಕೆ ನಾವು ಪೋಪೇವ ದಕ್ಷಿಣಗಳ ಈವರಲ್ತೆ ಕೇಳಿ ರಾಮ ಬಹು ದಕ್ಷಿಣಗಳ ಈವರಲ್ತೆ ಕೇಳಿ ರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಬೇಟೆಗಳ ಈವರಲ್ದೆ ಕೇಳಿರಮ್ಮ ಲಕ್ಷ ಸಂಖ್ಯೆ ಧನದ ರಾಜಿ ಬೆಟ್ಟವಮ್ಮ ನಮ್ಮ ಬೆಟ್ಟಗಳ ಇವರಂತೆ ತಿಳಿರಮ್ಮ ಜನಯಾಗಕ್ಕೆ ನಾವು ಓಪೇವಮ್ಮ ಅಮ್ಮ ದ್ವಿಜರು ಪ್ರಾಚೀನ ಬರ್ಹಿಯಲ್ಲಿ ದಕ್ಷನು ನಡೆಸುವ ಮಹಾಯಾಗಕ್ಕೆ ಹೋಗುತ್ತಿರುವ ವಿಷಯವನ್ನು ತಿಳಿದ ದಾಕ್ಷಾಯಿಣಿ ತನ್ನ ಪತಿ ಶಂಕರನ ಬಳಿಗೆ ಬಂದು ಸಂಗತಿಯನ್ನು ತಿಳಿಸುತ್ತಾಳೆ. ತನ್ನ ತವರು ಮನೆಯಲ್ಲಿನ ಸಂಭ್ರಮದಲ್ಲಿ ನಾವಿಬ್ಬರು ಭಾಗಿಗಳಾಗೋಣವೆಂದು ಪತಿಯನ್ನು ಹೀಗೆ ಒತ್ತಾಯಿಸುತ್ತಾಳೆ. ನೋಡರಿ ದ್ವಿಜ ರೂಪುದ ನಿಮ್ಮಯ ಮಾವ ಮಾಡುವ ಯಜ್ಞವಲ್ತೆ ನಿಮ್ಮಯ ಮಾವ ಮಾಡುವ ಯಜ್ಞವಲ್ತೆ ನೋಡಿರಿ ಅಡಲೆ ನದಿಕ ಸಂಭ್ರಮವಲ್ದೆ ಅಡಲೆ ನದಿಕ ಸಂಭ್ರಮವಲ್ದೆ ಬಂದು ಗೈ ಕೂಡಿ ರಂಜಿಸುವರಂತೆ ಅಡಲೆ ನದಿಕ ಸಂಭ್ರಮವಲ್ದೆ ಬಂದು ಗೈ ಕೂಡಿ ರಂಜಿಸುವರಂತೆ ನೋಡಿರಿ ದ್ವಿಜರೋ ಪೋಪುದನು ನೋಡಿರಿ ನೋಡಿರಿ ನೋಡಿರಿ ಮನವಲ್ಲೆ ಪೋಗದೇ ಕೇಳ ವೈಭವಗಳ ನೋಡಿತು ಲೀಲೆಯಿಂದ ಕೇಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದು ನಾಳೆ ಬರುವುದಿಲ್ಲಿಗೆ ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ ಕೇಳಿ ನೀವಿಲ್ದಿನಲಿ ಕೊಂದ ದಕ್ಷ ಯಕ್ಷನು ನಡೆಸುವ ಯಾಗದಲ್ಲಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಶಿವನು ದಾಕ್ಷಾಯಿಣಿಯಲ್ಲಿ ಹೇಳುತ್ತಾನೆ. ಆಗ ದಾಕ್ಷಾಯಿಣಿಯು ದಕ್ಷಾಧ್ವರದಲ್ಲಿ ಯಾವ ಕಾರಣದಿಂದಾಗಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಹೇಳಿ ಎಂದು ಶಿವನಲ್ಲಿ ಒತ್ತಾಯಪೂರ್ವಕವಾಗಿ ಕೇಳಿದಾಗ ಶಿವನು ಹೀಗೆ ಉತ್ತರಿಸುತ್ತಾನೆ. ಬಲ್ದಾನೋ ದಕ್ಷ ನಾನೇಳದ ಬಗೆಗೆ ಬಲ್ದಾನೋ ದಕ್ಷ ನಾನೇಳದ ಬಗೆಗೆ ಹಿಂದೆ ಸಿರೆದೆಲ್ಲ ನುಡಿದಲ್ಲದ ನುಡಿಯ ಿಲ್ಲಿಸಿ ಜರೆದೆಲ್ಲ ನುಡಿದಲ್ದ ನುಡಿಯ ಎಲ್ಲಿ ಗಾದನು ನಾನ್ ಮರೆವೇನೆ ಪರಿಯ ಹರನು ನಾವಿಬ್ಬರು ಯಾಕೆ ದಕ್ಷಾಧ್ವರದಲ್ಲಿ ಭಾಗಿಗಳಾಗಬಾರದೆಂದು ಗೌರಿಯಲ್ಲಿ ನಿಜ ಸಂಗತಿಯನ್ನು ತಿಳಿಸಿದರೂ ಹರನ ಮಾತನ್ನು ಕೇಳದೆ ಗೌರಿಯು ಈ ರೀತಿಯಾಗಿ ಹಠ ಹಿಡಿಯುತ್ತಾಳೆ. ಮನವಲ್ಲಿ ಪೋಗದೇ ಸ್ವಾಮಿ ಪ್ರಣದೊಲ್ಲಬ ಕಳುಹಿಸಲಾಗದೆ ಪ್ರಣದೊಲ್ಲಬ ಕಳುಹಿಸಲಾಗದೆ ನಿಲ್ಲದೆ ಪಹೆ ನಾಳೆ ಎಲ್ದಳು ನಿಲ್ಲದೆ ಪಹೆ ನಾಳೆ ಎಲ್ದಳು ಪತಿ ಕಲ್ಲವ ಪಿಡಿದು ಮೋದಿಸಿದಳು ನಿಲ್ಲದೆ ಪಹೆ ನಾಳೆ ಜಲ್ದಳು ಪತಿ ಕಲ್ಲವ ಪಿಡಿದು ಮೂತಿಸಿದಳು ನಿಲ್ಲದು ಮನವು ಅಲ್ಲಿ ಪೋ ಬಿಡದೆ ಪ್ರಾಣ ದುರ್ಲಭ ಕಳುಹಿಸಲಾಗದೆ ಕಳುಹಿಸಲಾಗದೆ ಕಳುಹಿಸಲಾಗದೆ ಸ್ವಾಮಿ ದಾಕ್ಷಾಯಿಣಿಯು ಪತಿಯ ವಚನವನ್ನು ಕೇಳದೆ ಹಠ ಹಿಡಿದು ಮೌನವಾಗಿ ಕುಳಿತ ಶಿವನಿಗೆ ನಮಸ್ಕರಿಸಿ ದಕ್ಷಾಧ್ವರಕ್ಕೆ ಹೋಗುತ್ತಾಳೆ. ಅಲ್ಲಿ ತನ್ನ ತಂದೆ ತಾಯಿ ಬಂಧು ಬಳಗದವರಿಂದ ಅವಮಾನಿತಳಾಗುತ್ತಾಳೆ. ಯಾಗದ ಸೊಬಗನ್ನು ಈಕ್ಷಿಸಿದಾಗ ಇದು ನಿರೀಶ್ವರ ಯಾಗವೆಂದು ತಿಳಿಯುತ್ತಾಳೆ. ಇದರಿಂದ ದುಃಖಿತಳಾಗಿ ಅಳುತ್ತಾ ಈ ಪರಿಯಲ್ಲಿ ತನ್ನಲ್ಲಿ ತಾನೇ ಹಲುಬುತ್ತಾಳೆ. ಯಾಗದ ಸೊಬಗನೀಕ್ಷಿಸಿ ಯಾಗದ ಸೊಬಗನೀಕ್ಷಿಸಿ ಪತಿ ಭಾಘವ ಇಡದೆ ಪಕ್ರತುವನು ನಿರೂಕಿಸುತ್ತಾಗ ತೂಗುತ ಶಿರವ ತೂಗುತ ಶಿರವ ಹರ ಹರ ಈಗದಿ ತನಗಾಯ್ತು ಎನ್ನುತ್ತ ಅಳಲಿದಳು ಸಭೆಯೊಳು ಯಾಗದ ಸೊಬಗನೀಕ್ಷಿಸಿ ಏತಕ್ಕೆ ಬಲ್ದೆನು ತಾನೇ ಪಾತಕ್ಕೆ ಮಾಡುವ ಯಜ್ಞದ ಏತಕ್ಕೆ ಬಲ್ದೆನು ತಾನೇ ಪಾತಕ್ಕೆ ಮಾಡುವ ಯಜ್ಞದ ರೀತಿಯಲ್ಲರಿಯದೆ ಬಂದುದು ಈ ತೆರನಾದುದರ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಯ ಪತಿಯು ತರ್ಯಾಕಿ ಬುದ್ಧಿಯು ಪಿತಗೀತಕ್ಕೆ ಬಂತು ಪತಿಯು ತರ್ಯಾಕಿ ಬುದ್ಧಿಯು ಪಿತಗೀತಕ್ಕೆ ಬಂತು ಎತಕ್ಕೆ ಬಂದೆನು ತಾನೀ ಪಾತಕ್ಕೆ ಮಾಡುವ ಯಜ್ಞದ ರೀತಿಯನ್ನು ದರಿಯದೆ ಬಂದುದು ಜೀತೆರನಾದುದೆಲ ಹರ ಹರ ಈ ರೀತಿ ದುಃಖಿಸುವ ದಾಕ್ಷಾಯಿಣಿಯನ್ನು ಕಂಡು ದಕ್ಷ ದೇವೇಂದ್ರಾದಿಗಳು ಅಪಹಾಸ್ಯ ಮಾಡುತ್ತಾ ನಗುತ್ತಾರೆ. ಇದರಿಂದ ಕೋಪಾದ್ರಿಕ್ತಳಾದ ಗೌರಿಯು ದಕ್ಷನನ್ನು ಜರೆಯುತ್ತಾಳೆ. ತಾನೇ ಯೋಗಾಗ್ನಿಯನ್ನು ಸೃಷ್ಟಿಸಿ ಪ್ರಾಣಾಹುತಿಯನ್ನು ಗೈಯುತ್ತಾಳೆ. ನಾರದನ ಮೂಲಕ ವಿಷಯವನ್ನರಿತ ಹರನು ಕ್ರೋಧದಿಂದ ತನ್ನ ಜಟೆಯನ್ನು ಭೂಮಿಗೆ ಬಡಿಯುತ್ತಾನೆ. ಆಗ ವೀರಭದ್ರನ ಜನನವಾಗುತ್ತದೆ. ಆತನನ್ನು ಹರನು ದಕ್ಷನ ಯಾಗವನ್ನು ನಾಶಗೈಯಲು ಕಳುಹುತ್ತಾನೆ. ವೀರಭದ್ರನು ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಮುಂದುವರಿದು ದಕ್ಷನೊಂದಿಗೆ ಯುದ್ಧವನ್ನು ಮಾಡಲು ಸನ್ನದ್ಧನಾಗುತ್ತಾನೆ. ಕೊನೆಯದಾಗಿ ಮಂಗಲ ಪದ್ಯ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣೇ ನಮೋಸ್ತುತೇ ನಾರಾಯಣೇ ನಮೋಸ್ತುತೇ. ಸುರಳ ಮುನಿಗಳ ಬಲದಿದೆಗೆ ಶರಣಾಗತ ಪರಿಪಾಲಕಗೆ ಕಟಿಲೋರಲಿ ನೆಲೆಗೊಂಡಿಯ ದೇವಿಗೆ ತೋಂದಿಲ್ದತ್ತ ಶರಣಾಗತ ಪರಿಪಾಲಕಿಗೆ ಕಟಿಲೋರಲಿ ನೆಲೆಗೊಂಡಿಯ ದೇವಿಗೆ ಕಟಿಲೋರಲಿ ನೆಲೆಗೊಂಡಿಯ ದೇವಿಗೆ ಶ್ರೀ ದುರ್ಗಾ ಪರಮೇಶ್ವರಿಗೆ ಬಂಗಾಲು ಜಯ ಬಂಗಾಲು ಶುಭ ಬಂಗಾಲು ಜಯ ಬಂಗಾಲು ಕರದೊಳು ಪರಜು ಪಾದ ಕುಜಾದಾರಿಗೆ ಹರುಜದಿ ಭಕ್ತರ ಪೊರೆವವಾಗಿ ಪೂರಕ ಭೋಜನ ಸುಕುಮಾರ ಗಜವದನನ ಪೂರಕ ಭೋಜನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಅವಜಗಳ ಬಗೆ Thank you.

ಆಕಾಶವಾಣಿ ಕಾರವಾರ. ಸುರಕ್ಷಿತ ರಹನಾ ಘಬರಾನಾ ಮತ್.